హరే శ్రీనివాస, హరి సర్వోత్తమ, హరి సర్వోత్తమ, హరియే సర్వోత్తమ, హరి సర్వోత్తమ, వాసుదేవ, వాసుదేవ. సరే, ಬೇಗ ಎಲ್ಲರೂ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಸಮಯ ಬಹಳ ಆಗಿದೆ, ಬೇಗ ಕೂತ್ಕೋಬೇಕು. ಸುಂದರವಾದಂತಹ ಪ್ರಾರ್ಥನೆಯನ್ನು ಮಾಡಿಸಿಕೊಟ್ಟಂತಹ ಅರವಿಂದ ಮದಭಾವಿಯವರಿಗೆ ವಂದನೆಯನ್ನು ತಿಳಿಸ್ತಾ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಪರಮ ಪೂಜ್ಯ ಶ್ರೀಮದ್ ಉತ್ತರಾಧಿ ಮಠಾಧೀಶರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತಾನಂತ ಭಕ್ತಿ ಶ್ರದ್ಧಾಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಶ್ರದ್ಧಾಪೂರ್ವಕವಾಗಿ ಸಮರ್ಪಣೆ ಮಾಡಿ ನಾವೆಲ್ಲ ಸೇರಿರುವಂತಹ ಪರಮ ಮಂಗಲವಾದಂತಹ ಸುಸಂದರ್ಭ, ಪರಮ ಪೂಜ್ಯ ಪ್ರಾತಃಸ್ಮರಣೀಯರಾದ ಉತ್ತರಾಧಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಲೋಕ ಕಲ್ಯಾಣಾರ್ಥವಾಗಿ ಈ ಗಾಯತ್ರಿ ಜಪ ಹಾಗೂ ರಾಮಕೃಷ್ಣ ಮಂತ್ರ ಜಪದ ಪರಮ ಮಂಗಲ ಮಹೋತ್ಸವಕ್ಕೆ ಈ ಬೆಂಗಳೂರು ನಾರ್ತ್, ಈ ಬೆಂಗಳೂರಿನ ಈ ಭಾಗಕ್ಕೂ ಅನುಗ್ರಹ ಮಾಡಬೇಕು ಅನ್ನುವ ಒಳ್ಳೆಯ ಪರಮಾನುಗ್ರಹ ಆಕಾಂಕ್ಷಿಗಳಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ಬಂದಂತಹ ಪರಮ ಪೂಜ್ಯ ಉತ್ತರಾಧಿ ಮಠಾಧೀಶರಾದ ವೇದಿಕೆಯಲ್ಲಿ ಆಸೀನರಾದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಮತ್ತೊಮ್ಮೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಸ್ವಾಗತವನ್ನು ವಿಶ್ವಮಧ್ವ ಮಹಾಪರಿಷತ್ತಿನ ವತಿಯಿಂದ ಹಾಗೂ ಗುರುರಾಜ ಸೇವಾ ಸಮಿತಿಯ ವತಿಯಿಂದ ನಾನು ಬಯಸ್ತಾ ಇದ್ದೇನೆ. ಇಷ್ಟೆಲ್ಲದಕ್ಕೂ ಹಿಂದೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದಕ್ಕೆ ಅನೇಕ ಕಾರಣಕರ್ತರು ಇದ್ದಾರೆ. ಅದರಲ್ಲಿ ಒಬ್ಬರು ಕಾರಣಕರ್ತರನ್ನು ನಾನು ಸ್ವಾಗತ ಮಾಡಲೇಬೇಕು. ನಾನು ಅದಕ್ಕೆ ಅಪೇಕ್ಷೆ ಪಡ್ತೇನೆ. ಅವರ ಬಗ್ಗೆ ಹೆಚ್ಚು ಹೇಳಿದ್ರೆ ಅವರೇ ಬೈತಾರೆ, ಅದಕ್ಕೋಸ್ಕರ ಹೇಳೋದಿಲ್ಲ. ವಿಶ್ವಮಧ್ವ ಮಹಾಪರಿಷತ್ತಿನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ವಾಮಿಗಳ ಎಲ್ಲ ಏನು ಕನಸಿನ ಕೂಸು ಅಂತ ಇದೆಯೋ ಅದೆಲ್ಲದಕ್ಕೂ ಒಂದು ರೂಪುರೇಷೆಯನ್ನು ಕೊಡುವಂತಹ ಶ್ರೇಷ್ಠ ವಿದ್ವಾಂಸರು, ನನಗೆ ಗುರುಗಳು ಆದಂತಹ ಪೂಜ್ಯರಾದಂತಹ ಪಂಡಿತ ವಿದ್ಯಾಧೀಶಾಚಾರ್ಯ ಗುತ್ತಲ್. ನಾನು ಅನೇಕ ಬಾರಿ ನಮ್ಮ ಸ್ವಯಂ ಸೇವಕರ ಸಭೆಯಲ್ಲಿ ಹೇಳ್ತಾ ಇದ್ದೆ, ಸ್ವಯಂ ಸೇವಕರಿಗೆ ಒಂದು ರೋಲ್ ಮಾಡಲ್ ಬೇಕು ಅಂದರೆ ಅವರನ್ನು ನಾಪಿಸ್ಕೊಳ್ಳಿ ಅಂತ. ಯಾವುದೇ ಸುಸಂದರ್ಭಗಳಲ್ಲಿ ಯಾವುದೇ ವೇದಿಕೆಗಳಲ್ಲಿ ನಾವು ಅವರನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನೋಡಿದರೂ ಮೊದಲು ಒದ್ದೆ ಉಡುವಂತಹ ವ್ಯಕ್ತಿ, ಕೊನೆಗೆ ಒದ್ದೆಯನ್ನು ಬಿಚ್ಚುವಂತಹ ವ್ಯಕ್ತಿ ಅಂದರೆ ಅಂತಹ ಆಚಾರ್ಯರು. ನಮ್ಮ ಮೇಲೆ ಅವರಿಗೆ ಬಹಳ ಕೆಲಸ ಇತ್ತು. ಇವತ್ತು ನಮಗೋಸ್ಕರವಾಗಿ ಸುಮಾರು 25 ಕಿಲೋಮೀಟರ್ನಿಂದ ಬಂದಿದ್ದಾರೆ ಅಂತಹ ಪಂಡಿತ ವಿದ್ಯಾಧೀಶಾಚಾರ್ಯ ಗುತ್ತಲ್ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅನೇಕ ವಿದ್ವಾಂಸರು ಬಂದಿದ್ದಾರೆ, ಸಮಯ ಅವಕಾಶ ಇಲ್ಲ ಆದ್ದರಿಂದ ಹೇಳಲಿಕ್ಕಾಗ್ತಾ ಇಲ್ಲ, ದಯಮಾಡಿ ಕ್ಷಮಿಸಿರಿ. ಅಂತಹ ಎಲ್ಲ ವಿದ್ವಾಂಸರಿಗೂ ಸಹಿತ ನಾನು ಸ್ವಾಗತ ನಮಸ್ಕಾರ ಪೂರ್ವಕವಾಗಿ ಪೂಜ್ಯ ವಿದ್ವಾಂಸರುಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಬಂದಂತಹ ಎಲ್ಲ ಭಕ್ತರಿಗೂ ಭಗವದ್ಭಕ್ತರಿಗೂ ಸಹಿತ ನಾನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಮಾಡಿ ಒಂದು ಪ್ರಾರ್ಥನೆ, ಎಲ್ಲರೂ ನಿಮ್ಮ ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳಿ ಅಥವಾ ಸೈಲೆಂಟ್ ಮೋಡಿನಲ್ಲಿ ಇಟ್ಕೊಳ್ಳಿ. ಗುರುಗಳ ಅಡಿದಾಬರಿಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ನಾನು ಪ್ರಾರಂಭದಲ್ಲಿಯೇ ಹೇಳಿದಂತೆ ಗಾಯತ್ರಿ ಜಪ ಮಾಡುವವರೇ ಬಹಳ ಕಡಿಮೆ, ಮಾಡಿದರೂ ಕೇವಲ ಭಯಕ್ಕೆ ಕಾಟಾಚಾರಕ್ಕೆ ಮಾಡುವಂತಹ ಜನ ಕೆಲವರು, ಕೇವಲ ಮಂತ್ರವನ್ನು ಅನ್ನುವವರು ಕೆಲವರು, ಮಂತ್ರ ಅಂದರೂ ಕೂಡ ಅದರ ಅರ್ಥವನ್ನು ತಿಳಿಯದೆ ಅನ್ನುವಂಥವರೇ ನಾವೆಲ್ಲ. ಜಪ ಇದು ಮನಸ್ಸಿನ ಶುದ್ಧಿಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಜಪದ ಮೂಲಕ ನಾವು ಪೂರ್ಣವಾಗಿ ಅಂತರ್ಮುಖಿಗಳಾಗಿ ಭಗವಂತನನ್ನು ಕಾಣುವಂತಹ ಒಂದು ವಿಶಿಷ್ಟವಾದ ಪ್ರಸಂಗ ಜಪ. ಆ ಜಪದ ಮಹಿಮೆ ಬೆಳೆಯಬೇಕು ಅಂತಾದರೆ ನಾವು ಮಾಡುವ ಜಪ ಅದು ಪೂರ್ಣವಾಗಿ ನಮಗೆ ಫಲ ಕೊಡಬೇಕು ಅಂತಾದರೆ ಆ ಜಪದಿಂದ ಪ್ರತಿಪಾದ್ಯನಾದ ಆ ಭಗವಂತನ ಚಿಂತನೆ, ಅವನ ಅನುಸಂಧಾನ ಇದು ಅವಶ್ಯಕ. ಈ ನಿಟ್ಟಿನಲ್ಲಿ ಮಹಾಸ್ವಾಮಿಗಳು ಇಲ್ಲಿ ಆಗಮಿಸಿ ನಾವು ನೀವೆಲ್ಲ ಮಾಡುವಂತಹ ಈ ಗಾಯತ್ರಿ ಜಪಕ್ಕೆ ವಿಶಿಷ್ಟವಾದ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬೋದಕ್ಕಾಗಿ ಉಪದೇಶವನ್ನು ಮಾಡಿ ಅನುಸಂಧಾನಗಳನ್ನು ತಿಳಿಸಿಕೊಡುವುದಕ್ಕಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವರ ನೂರಾರು ಕಾರ್ಯಕ್ರಮದ ಮಧ್ಯದಲ್ಲಿಯೂ ಕೂಡ ಅವರಿಗೆ ಇರುವ ಒಂದು ಮಹತ್ವದ ಕಾರ್ಯಕ್ರಮ ಅಂದರೆ ಭಕ್ತರ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಮಾಡೋದು. ಆ ನಿಟ್ಟಿನಲ್ಲಿ ಗುರುಗಳು ಆಗಮಿಸಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ, ಅವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. 8ನೇ ತಾರೀಕು ಶತಕೋಟಿ ಗಾಯತ್ರಿ ಜಪದ ಸಮರ್ಪಣೆಯ ಕಾರ್ಯಕ್ರಮ ಬಸವನಗುಡಿಯ ಉತ್ತರಾದಿ ಮಠದ ಆವರಣದಲ್ಲಿ ನಡೀತದೆ. ತಾವೆಲ್ಲ ಅದಕ್ಕೆ ಅವಶ್ಯವಾಗಿ ಬರಬೇಕು. 100 ಕೋಟಿ ಗಾಯತ್ರಿ ಜಪ ಸಮಗ್ರ ಭಾರತದಲ್ಲಿ ಎಲ್ಲ ಭಕ್ತರು ಸೇರಿ ಮಾಡಿದ್ದಾರೆ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಯಲಹಂಕ ಭಕ್ತರ ಒಂದು ಸುಯೋಗ, ಒಂದು ವಿಶಿಷ್ಟವಾದ ಅವಕಾಶ ಅಂದರೆ ಆ ಸಮರ್ಪಣೆಯ ಕಾರ್ಯಕ್ರಮದ ಹಿಂದಿರುವ ಕೊನೆಯ ಕಾರ್ಯಕ್ರಮ ಗಾಯತ್ರಿ ಜಪದ್ದು ಯಲಹಂಕ ಭಕ್ತರದ್ದಾಗಿದೆ. ಆ ಒಂದು ಅವಕಾಶ ಯಲಹಂಕ ಭಕ್ತರಿಗೆ ಸಿಕ್ಕದ್ದು ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಗುರುಗಳು ಉಪದೇಶ ಮಾಡುವಾಗ ಕಣ್ಮುಚ್ಚಿ ಭಕ್ತಿಯಿಂದ ನಾವು ಗುರುಗಳ ಮಾತುಗಳನ್ನು ಕಿವಿಯಿಂದ ಆಲಿಸ್ತಾ ಅವರು ಹೇಳುವ ಮಹಿಮೆಗಳನ್ನು ಅನುಸಂಧಾನಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಬಾಯಿಯಿಂದ ಗಾಯತ್ರಿ ಜಪದ ಉಚ್ಚಾರಣೆಯನ್ನು ಮಾಡೋಣ. ಯಲಹಂಕ ವಿಶ್ವಮಧ್ವ ಮಹಾಪರಿಷತ್ತು ಈ ಗಾಯತ್ರಿ ಜಪವನ್ನು ಇಲ್ಲಿ ಆಯೋಜನೆ ಮಾಡಿದೆ. ಗಾಯತ್ರಿ ಜಪದ ಆಯೋಜನೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಬಹಳ ಉತ್ತಮ ವ್ಯವಸ್ಥೆಯ ಮೂಲಕ ಇಲ್ಲಿ ಇಷ್ಟೆಲ್ಲ ಭಕ್ತರನ್ನ ಅದು ಬೆಳಗಿನ ಈ ಸಮಯದಲ್ಲಿ ಮಳೆ ಇತ್ತು ಅಂತ ನಾನು ಕೇಳಿದೆ ಬೆಳಿಗ್ಗೆ. ಅಷ್ಟೆಲ್ಲ ಇದ್ದರೂ ಕೂಡ ತಾವೆಲ್ಲ ಧಾವಿಸಿ ಗುರುಗಳ ಉಪದೇಶವನ್ನು ಕೇಳೋದಕ್ಕೆ ಗಾಯತ್ರಿ ಜಪವನ್ನು ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಿ. ಇದು ನಿಜವಾಗಿಯೂ ದೊಡ್ಡದಾದ ಸಂಕೇತ. ನಮ್ಮ ಬ್ರಾಹ್ಮಣ್ಯದ ಅಸ್ತಿತ್ವ ಇನ್ನೂ ಗಟ್ಟಿಯಾಗಿ ಇದೆ ಅಂತನ್ನೋದಕ್ಕೆ ಇದೆ ಸಾಕ್ಷಿ. ಹಾಗಾಗಿ ತಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಜಪದ ಕಾರ್ಯಕ್ರಮ ಯಲಹಂಕ ಪ್ರಾಂತದಲ್ಲಿ ಒಂದು ವಿಶಿಷ್ಟವಾದ ಕ್ರಾಂತಿಗೆ ಮೊದಲ ಹೆಜ್ಜೆ ಆಗಬೇಕು. ಸುಮಾರು 20,000 ಜನರ ಬ್ರಾಹ್ಮಣ್ಯ ಇಲ್ಲಿ ಇದೆ ಅಂತ ನಾನು ಕೇಳಿದೆ. ಅಷ್ಟೆಲ್ಲ ಜನರು ಒಗ್ಗಟ್ಟಾಗಿ ಒಂದು ಉದ್ದೇಶಕ್ಕಾಗಿ, ಒಂದು ಧ್ಯೇಯಕ್ಕಾಗಿ, ಒಂದು ಗುರಿಯನ್ನು ತಲುಪೋದಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅಂದಾಗ ಈ ಗಾಯತ್ರಿ ಜಪ ಸಾರ್ಥಕ ಆಗತ್ತೆ. ಆ ಗಾಯತ್ರಿ ಜಪ ಇವತ್ತಿನ ಈ ಕಾರ್ಯಕ್ರಮ ಆ ಒಂದು ದೊಡ್ಡ ಹೆಜ್ಜೆಗೆ, ಒಂದು ದೊಡ್ಡ ಜಿಗಿತಕ್ಕೆ ಇದು ಮೊದಲ ಹೆಜ್ಜೆ ಆಗಬೇಕು ಅಂತನ್ನುವುದು ಮಹಾಸ್ವಾಮಿಗಳ ಅಪೇಕ್ಷೆ. ಇದಕ್ಕಾಗಿ ಪರಿಶ್ರಮ ಪಟ್ಟಂತಹ ಎಲ್ಲ ಕಾರ್ಯಕರ್ತರು, ಪ್ರತಿಯೊಬ್ಬ ಸಜ್ಜನರನ್ನು ಕೂಡ ಶ್ರೀಪಾದಂಗಳವರು ಆಶೀರ್ವದಿಸ್ತಾ ಇದ್ದಾರೆ. ಗುರುಗಳ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನಾನು ವೈಯಕ್ತಿಕವಾಗಿ ಆ ಎಲ್ಲ ಆಯೋಜಕರಿಗೆ, ಕಾರ್ಯಕರ್ತರಿಗೆ, ಪ್ರತಿಯೊಬ್ಬ ಸಜ್ಜನರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಮಹಾಸ್ವಾಮಿಗಳು ಉಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ಪ್ರಾರಂಭದಲ್ಲಿ ಗಾಯತ್ರಿ ಜಪದ ಸಂಕಲ್ಪವನ್ನು ಮಾಡಿಸಲಾಗತ್ತೆ. ಎಲ್ಲರೂ ಕುಳಿತಲ್ಲೇನೆ ನಿಮ್ಮ ಬಲಗಿವಿಯನ್ನು ಮುಟ್ಟಿಕೊಂಡು ಸಂಕಲ್ಪವನ್ನು ಮಾಡಬೇಕು. ಪಂಡಿತ ಸತ್ಯಸಂಧಾಚಾರ್ಯರು ಸಂಕಲ್ಪವನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೆ. ಎಲ್ಲರೂ ಶ್ರೋತ್ರಾಚಮನ ಮಾಡಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅತುಕ್ಷಜಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಾಣಾಯಾಮ ಮಾಡಿ. ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಷ್ಣೋ ಆಜ್ಞಯಾ ಪ್ರವರ್ತಮಾನಸ್ಯ ಅಥಮಚರಣೇ ಭರತವರ್ಷೇ ಭರತಖಂಡೇ ಜಂಬೂದ್ವೀಪೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲಿವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ವಿಲಂಬಿನಾಮ ಸಂವತ್ಸರಸ್ಯ ಉತ್ತರಾಯಣೇ ಗ್ರೀಷ್ಮಋತೌ ನಿಜ ಜ್ಯೇಷ್ಠಮಾಸೇ ಶುಕ್ಲಪಕ್ಷೇ ವಿದ್ಧ ಏಕಾದಶ್ಯಾಂ ತಿಥೌ ವಾಸರಃ ವಾಸರಸ್ತು ಮಂದವಾಸರಯುಕ್ತಾಯಾಂ ಶುಭಯೋಗ ಶುಭಕರ್ಣ ಶುಭನಕ್ಷತ್ರ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಅಂತ ಹೇಳ್ಕೊಳ್ಳಿ. ಸರ್ವೇಷಾಂ ಸಹಕುಟುಂಬಾನಾಂ ವಿದ್ಯಾ ಸಂಬಂಧಿನಾಂ ದೇಹ ಸಂಬಂಧಿನಾಂ ಆಯುರಾರೋಗ್ಯ ಐಶ್ವರ್ಯ ಸಿದ್ಧ್ಯರ್ಥಂ ತಾಪತ್ರಯ ಪರಿಹಾರಾರ್ಥಂ ಕಾಯಿಕ ವಾಚಿಕ ಮಾನಸಿಕ ಜ್ಞಾತಾಜ್ಞಾತ ದೋಷ ನಿಬರ್ಹಣದ್ವಾರ ಶರೀರ ಇಂದ್ರಿಯ ಅಂತಃಕರಣಶುದ್ಧ್ಯರ್ಥಂ ವಿಶೇಷತಃ ಧರ್ಮ ಮಾರ್ಗೇ ರತಿಪ್ರಾಪ್ತ್ಯರ್ಥಂ ಲೋಕಕಲ್ಯಾಣಾರ್ಥಂ ಬುದ್ಧಿಶೋಧನಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂಚ ಗುರುಣಾಂ ಪರಮಗುರುಣಾಂ ಅನುಗ್ರಹದ್ವಾರ ಅಸ್ಮದ್ಗುರುವಂತರ್ಗತ ಶ್ರೀ ಹನುಮದ್ಭೀಮ ಮಧ್ವಾತ್ಮಕ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಮತ್ಸ್ಯ ಕೂರ್ಮಾದಿ ಅನಂತಾವತಾರಾತ್ಮಕ ಅಸ್ಮತ್ ಕುಲದೇವತಾಭಿನ್ನ ಬಿಂಬಮೂರ್ತ್ಯಾತ್ಮಕ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ನಿಮ್ಮ ಗೋತ್ರ ಉಚ್ಚಾರ ಮಾಡಿ. ಗೋತ್ರೋತ್ಪನ್ನ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಶರ್ಮಾ ಅಹಂ ಅಂತ ಹೇಳ್ಕೊಳ್ಳಿ. ಇದನ್ನೆಲ್ಲರೂ ಹೇಳಬೇಕು. ಮದ್ಹೃದಿ ಸ್ಥಿತೇನ ಸರ್ವಕರ್ಮಕರ್ತೃ ಸರ್ವಕರ್ಮಕಾರಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಶುದ್ಧಿಪ್ರದೇನ ಪರಮದಯಾಲುನ ಕ್ಷಮಾ ಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧ ಸಹಿಷ್ಣುನ ಶ್ರೀ ಮುಖ್ಯಪ್ರಾಣೇನ ಪ್ರೇರಿತಸ್ಸನ್ ಯಥಾಶಕ್ತಿ ಯಥಾಜ್ಞಪ್ತಿ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ. ಮಹಿಳೆಯರು ಕೂಡ ಇದೇ ಸಂಕಲ್ಪ ಮುಂದುವರಿಸಬೇಕು. ಪತ್ಯಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ರಾಮಕೃಷ್ಣ ಮಂತ್ರ ಜಪಂ ಕರಿಷ್ಯೆ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರಿ ಜಪವನ್ನ ಎಲ್ಲರೂ ಮನಸ್ಸಿನಲ್ಲಿ ಪುರುಷರು ಹೇಳಬೇಕು, ಸ್ತ್ರೀಯರು ರಾಮಕೃಷ್ಣ ಮಂತ್ರದ ಜಪವನ್ನು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು. ಓಂ ಭೂರ್ಭುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಪ್ರತಿಯೊಬ್ಬ ಜೀವನ ಸೂಕ್ಷ್ಮ ಶರೀರದಲ್ಲಿ ಹಾಗೂ ಸ್ಥೂಲವಾದ ಈ ಶರೀರದಲ್ಲಿ ಅತ್ಯಂತ ಅವಶ್ಯಕವಾದ 16 ತತ್ವಗಳಿವೆ. ಪಂಚ ಜ್ಞಾನೇಂದ್ರಿಯಗಳು, ಪದಾರ್ಥಗಳ ರೂಪಗಳನ್ನು ವಿವಿಧ ಬಣ್ಣಗಳನ್ನು ತೋರಿಸುವ ಚಕ್ಷುರಿಂದ್ರಿಯ, ಶಬ್ದಗಳನ್ನು ಕೇಳಿಸುವ ಶ್ರೋತ್ರೇಂದ್ರಿಯ, ಸ್ಪರ್ಶಜ್ಞಾನವನ್ನು ಮಾಡಿಸುವ ತ್ವಗಿಂದ್ರಿಯ ಗಂಧದ ತಿಳುವಳಿಕೆಯನ್ನು ನೀಡುವ ಘ್ರಾಣೇಂದ್ರಿಯ ಷಡ್ರಸಗಳ ಆಸ್ವಾದನೆಯನ್ನು ಮಾಡಿಸುವ ರಸನೇಂದ್ರಿಯ ಐದು ಜ್ಞಾನೇಂದ್ರಿಯಗಳು ಬಗೆ ಬಗೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವ ಕೈಗಳು ಮನ ಬಂದಲ್ಲಿ ಕರೆದುಕೊಂಡು ಹೋಗುವ ಕಾಲುಗಳು ಬಯಸಿದ ಮಾತುಗಳನ್ನು ಹೊರಹಾಕುವ ವಾಗೀಂದ್ರಿಯ ದೇಹದ ಶುದ್ಧೀಕರಣವನ್ನು ಮಾಡುವ ವಾಯು ಗುಹ್ಯೇಂದ್ರಿಯ ಐದು ಕರ್ಮೇಂದ್ರಿಯಗಳು ಪಂಚ ಮಹಾಭೂತಗಳು ಮನಸ್ಸು ಇವುಗಳೆಲ್ಲವುಗಳನ್ನು ಸೇರಿಸಿ ಮಾಡಿದ ಈ ದೇಹ ದೇಹ ಸುರಕ್ಷಿತವಾಗಿರಬೇಕು ಈ 16 ಸುರಕ್ಷಿತವಾಗಿರಬೇಕು ಯಾವ ಇಂದ್ರಿಯಗಳಿಗೂ ಮನಸ್ಸಿಗೂ ಯಾವ ಭೂತಗಳಿಗೂ ಪೀಡೆಯಾಗಬಾರದು ಅದಕ್ಕಾಗಿ ಭಗವಂತನ ಅನುಗ್ರಹವನ್ನು ಬಯಸಬೇಕು ಒಂದೊಂದು ದೇವರು ನೀಡಿದ ಅಪರೂಪದ ವಸ್ತುಗಳು ಒಂದೊಂದನ್ನು ನೀಡಿದ್ದಕ್ಕೂ ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸುವುದು ಒಂದು ಕಣ್ಣು ಅದನ್ನೇ ಚಿಂತನೆ ಮಾಡೋಣ ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ಮಾಡುವ ಎಲ್ಲ ಕಾರ್ಯಗಳಲ್ಲಿ ಕಣ್ಣಿನ ಪಾತ್ರ ಎಷ್ಟು ದೊಡ್ಡದು ಹೆಜ್ಜೆ ಇಡುವುದಕ್ಕೆ ನೆಲೆ ತೋರಿಸುವುದಕ್ಕೆ ಕಣ್ಣು ಬೇಕು ಕೈಯಿಂದ ಏನು ಕೆಲಸ ಮಾಡುವುದಕ್ಕೂ ಕಾಲೆತ್ತಿಡುವುದಕ್ಕೂ ಆಹಾರವನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ಯಾರೊಬ್ಬರ ಜೊತೆಗೆ ಮಾತನಾಡುವುದಕ್ಕೂ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೂ ಕಣ್ಣಿನ ನಿರ್ಧಾರವೇ ನಿರ್ಧಾರ. ಕಣ್ಣು ಹೊರ ವಸ್ತುಗಳನ್ನೆಲ್ಲ ತೋರಿಸ್ತದೆ, ತನ್ನನ್ನು ತಾನು ತೋರಿಸೋದಿಲ್ಲ. ಆದರೆ ಕಣ್ಣಿನಿಂದ ಆಗುವ ಉಪಕಾರ ಅಷ್ಟಿಷ್ಟಲ್ಲ. ಎಷ್ಟು ಮಾಡಿದರೂ ತನ್ನನ್ನು ತಾನು ತೋರಿಸಿಕೊಳ್ಳದ ಕಣ್ಣಿನ ಅಂತಹ ಶ್ರೇಷ್ಠವಾದ ಇಂದ್ರಿಯವನ್ನು ನಮಗೆ ಅದ್ಭುತವಾದ ದೃಷ್ಟಿಯ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಈ ಕಣ್ಣನ್ನು ಸಾರ್ಥಕ ಮಾಡು ಅಂತನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನೋಡಬಾರುವಂತಾಗಲಿ, ಸಚ್ಛಾಸ್ತ್ರಗಳ ಅಧ್ಯಯನ ಮಾಡುವಂತಾಗಲಿ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂತಾಗಲಿ, ಪರ ಪುರುಷರನ್ನು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡದಂತಾಗಲಿ, ಅಮಂಗಲ ಚಿತ್ರಗಳನ್ನು ಕಾಣದಂತಾಗಲಿ, ಅಪವಿತ್ರ ಪ್ರದೇಶಗಳಲ್ಲಿ ಅಮಂಗಲ ವ್ಯಕ್ತಿಗಳ ಅಪವಿತ್ರವಾದ ಕಾರ್ಯಗಳ ದರ್ಶನ ಮಾಡುವ ದೌರ್ಭಾಗ್ಯ ತಪ್ಪಲಿ. ಬಹಳ ದೊಡ್ಡ ಮಾಧ್ಯಮ ಇದು ಕಣ್ಣು. ಕಂಡದ್ದನ್ನು ತಲೆಯಲ್ಲಿ ತುಂಬುವ ಒಂದು ದೊಡ್ಡ ಇಂದ್ರಿಯ. ಕೊಟ್ಟದ್ದು ದೊಡ್ಡ ಅನುಗ್ರಹ ನಿಜ, ಆದರೆ ಕಾಣಬಾರದ್ದನ್ನು ಕಂಡು ತಲೆಯಲ್ಲಿ ತುಂಬಿಕೊಂಡು ಇದನ್ನು ಹಾಳು ಮಾಡಿಕೊಳ್ಳದಂತೆ ಪ್ರಚೋದನೆಯನ್ನು ನೀಡಬೇಕಾದದ್ದು. ನಿನ್ನ ಕರ್ತವ್ಯ ದಯೆ ತೋರಿ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಇಂದ್ರಿಯಗಳ ಸಂಯಮವನ್ನು ನೀನೇ ತೋರಬೇಕು. ನೀನೇ ಮಾಡಿಸಬೇಕು. ಕೇಳಬಾರದ ಶಬ್ದಗಳು ಕಿವಿಗೆ ಬೀಳದಂತೆ, ಗುರು ಹಿರಿಯರ ಹಿತ ನುಡಿಗಳೇ ಕಿವಿಯಲ್ಲಿ ಸೇರುವಂತೆ, ಇತಿಹಾಸ ಪುರಾಣಗಳ ಸಚ್ಛಾಸ್ತ್ರಗಳ ಉಪದೇಶದ ವಾಣಿಯೇ ನಮ್ಮ ಶ್ರವಣೇಂದ್ರಿಯಕ್ಕೆ ಗೋಚರವಾಗುವಂತೆ, ಅನುಗ್ರಹಿಸು, ಕೃಪೆ ಮಾಡು. ಇದೇ ರೀತಿ ಇನ್ನುಳಿದ ಇಂದ್ರಿಯಗಳು ನಿಷಿದ್ಧವಾದ ಅಪವಿತ್ರವಾದ ಪದಾರ್ಥಗಳ ವಾಸನೆಯನ್ನು ನೋಡದಂತೆ, ರುಚಿಯನ್ನು ನೋಡದಂತೆ ನಮ್ಮ ಘ್ರಾಣೇಂದ್ರಿಯ ರಸನೇಂದ್ರಿಯಗಳಿಗೆ ಪ್ರಚೋದನೆಯನ್ನು ಮಾಡು. ದೇವರಿಗೆ ಅರ್ಪಣೆ ಮಾಡಿದ ಪವಿತ್ರವಾದ ಅನ್ನದ ರುಚಿಯನ್ನೇ ಆಸ್ವಾದಿಸುವ ಸ್ವಭಾವ ನನ್ನ ನಾಲಿಗೆಗೆ ಇರಲಿ. ದೇವರ ಮಂದಿರಗಳಿಗೆ, ಸಜ್ಜನರ ಮನೆಗಳಿಗೆ, ಸೇವೆ ಮಾಡುವುದಕ್ಕೆ ನಡೆಯುವ ಅಭ್ಯಾಸ ಕಾಲಿಗಿರಲಿ. ಪರೋಪಕಾರಕ್ಕಾಗಿ ಕಾಲಿನ ನಡಿಗೆ ಇರಲಿ. ಕೈಗಳು ಭಗವಂತನ ಸೇವೆಗೆ ಮುಂದಾಗಲಿ. ಸಜ್ಜನರ ಉಪಕಾರಕ್ಕಾಗಿ ಮುಂದಾಗಲಿ. ಕೇವಲ ಸ್ವಾರ್ಥದ ಭೋಗಕ್ಕೆ ಕೈ ಕಾಲು ಮೊದಲಾದ ಇಂದ್ರಿಯಗಳು ತೊಡಗದಂತೆ ರಕ್ಷಿಸು. ಅದೆಂಥ ಅದ್ಭುತವಾದ ಇಂದ್ರಿಯಗಳನ್ನು ನೀಡಿ ಅನುಗ್ರಹ ಮಾಡಿದ್ದಿ. ಹೊರಡಬೇಕು ಅನಿಸಿದಾಗ ಪಟಪಟಾಂತ ಎದ್ದು ಬಯಸಿದ ಸ್ಥಳಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಯಾವಾಗಲೂ ಸಿದ್ಧವಾದ ಆ ಕಾಲುಗಳನ್ನು ಕೊಟ್ಟದ್ದು ಎಷ್ಟು ದೊಡ್ಡ ಅನುಗ್ರಹ. ಮಾಡ ಬಯಸಿದ್ದನ್ನ ಮಾಡುವುದಕ್ಕೆ ಕೂಡಲೇ ಒದಗುವ ಕೈಗಳನ್ನು ನೀಡಿದ್ದು ಎಷ್ಟು ದೊಡ್ಡ ಅನುಗ್ರಹ. ಬಯಸಿದ್ದನ್ನು ಮಾಡಿ ಬಯಸಿದಲ್ಲಿ ನಡೆದು ಏನೆಲ್ಲ ಸಾಧನೆಗಳನ್ನ ಮಾಡಿ ನಾನು ನನ್ನದು ನನ್ನ ಸಾಧನೆ ಅಂತ ಹೇಳಿಕೊಳ್ಳುವ ಈ ದುರಹಂಕಾರ ದುರಭಿಮಾನ ಹೋಗಲಿ. ತನು ನಿನ್ನದು, ಜೀವನ ನಿನ್ನದು, ನೀನು ಕೊಟ್ಟದ್ದಕ್ಕೆ ನಡೆದೆ, ನೀನು ಕೊಟ್ಟದ್ದಕ್ಕೆ ನಡೆದೆ ನುಡದೆ ಆಡಿದೆ ಏನೆಲ್ಲ ಮಾಡಿದೆ ಎಲ್ಲವೂ ನಿನ್ನದು. ಹೊರಗೆ ಒಳಗೆ ಪಂಚಮಹಾಭೂತಗಳು ಮಣ್ಣಿಂದ ಕಾಯ, ಮಣ್ಣಿಂದ ಕಾಯ ಅಂತ ದಾಸರು ಹೇಳಿದಂತೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದಾಗ ಕಾಣುವ ಈ ಮಣ್ಣೇ ಬೀಜದಲ್ಲಿ ಸೇರಿ ಬೆಳೆದು ನಿಂತು ಧಾನ್ಯಗಳನ್ನು ನೀಡಿ ಅವುಗಳನ್ನೇ ತಿಂದು ತಂದೆ ತಾಯಿಗಳು ಮಕ್ಕಳನ್ನು ಪಡೆಯೋದು. ಮಣ್ಣೇ ಹಣ್ಣಾಯಿತು, ಅದೇ ಸಂತಾನದ ರೂಪದಲ್ಲಿ ಇಂತಹ ಸುಂದರವಾದ ದೇಹದ ರೂಪದಲ್ಲಿ ಬೆಳೆದು ನಿಂತು ಈ ನೀರು, ಈ ಅಗ್ನಿತತ್ವ, ವಾಯುತತ್ವ ಇವುಗಳೇ ದೇಹದಲ್ಲಿ ತುಂಬಿಕೊಂಡಿವೆ. ಪಂಚ ಪ್ರಾಣಗಳೇ ದೇಹದ ಪ್ರಾಣ, ದೇಹದ ತ್ರಾಣ. ಶಕ್ತಿಯನ್ನು ತುಂಬಿ ಹೊಲಸನ್ನು ಹೊರಹಾಕುವ ದೊಡ್ಡ ಕಾರ್ಯ ಪ್ರಾಣಕಾರ್ಯ. ದೇಹದ ವಿವಿಧ ಭಾಗಗಳಲ್ಲಿ ಛಿದ್ರಗಳಿದ್ದು ಆಹಾರ ಸೇವಿಸುವ, ಹೊಲಸು ಹೊರಹಾಕುವ, ವಾಯು ಸೇವನೆ ಮಾಡುವ ನಾನಾ ರೀತಿಯ ಹೊರ ಒಳ ಸಂಪರ್ಕ ಸಾಧಿಸುವುದಕ್ಕೆ ಬೇಕಾದ ಛಿದ್ರಗಳು ಅದೇ ಆಕಾಶದ ದೊಡ್ಡ ಕಾರ್ಯ. ನಮ್ಮ ದೇಹದಲ್ಲಿ ಚರ್ಮ ಹೊದಿಕೆಯಿಂದ ಕೂಡಿದ ಈ ದೇಹದೊಳಗೆ ಅದೆಷ್ಟು ಅಂಗಗಳು, ಅದೆಷ್ಟು ಅದ್ಭುತವಾದಂತಹ ಯಂತ್ರಗಳು, ಅವುಗಳೆಲ್ಲ ಇರುವುದಕ್ಕೆ ಒಳಗೆ ಆಕಾಶ, ಅವಕಾಶ. ಅತಿ ಸೂಕ್ಷ್ಮವಾದ ನಾಡಿಗಳಲ್ಲಿಯೂ ರಕ್ತ ಹರಿಯುವುದಕ್ಕೆ ಅವಕಾಶ. ಎಲುಬುಗಳಲ್ಲಿಯೂ ರಕ್ತದ ಉತ್ಪತ್ತಿಗೆ ಅವಕಾಶ. ಏನೋ ಮಣ್ಣಿನ, ಕಲ್ಲಿನ, ತಾಮ್ರದ ಸಾಂದ್ರವಾದ ಗೊಂಬೆಯಂತೆ ಈ ಶರೀರವನ್ನು ಮಾಡಿಲ್ಲ. ಒಂದೊಂದು ಚಿಕ್ಕ ಚಿಕ್ಕ ಸೂಕ್ಷ್ಮವಾದ ನರಗಳನ್ನು ಆರಂಭ ಮಾಡಿಕೊಂಡು ಪ್ರತಿಯೊಂದರಲ್ಲಿಯೂ ಅವಕಾಶ ಇದೆ, ಆಕಾಶ ಇದೆ. ಅವಶ್ಯಕ ಬಿದ್ದ ಸ್ಥಳಗಳಲ್ಲೆಲ್ಲ ವಾಯು ಸಂಚಾರ ಇದೆ. ದ್ರವ ಪದಾರ್ಥಗಳಿವೆ, ಗಟ್ಟಿಯಾದ ಪೃಥ್ವಿಯೂ ಇದೆ. ಈ ರೀತಿ ಪಂಚ ಮಹಾಭೂತಗಳ ಪ್ರಪಂಚವನ್ನೇ ದೇಹದೊಳಗೆ ಅಳವಡಿಸಿದ ಮಹಾಕಲಾಕಾರ, ಪರಮೋಪಕಾರ ಮಾಡಿದ್ದಾನೆ. ಯೋ ಯೋ ನಃ ಪ್ರಚೋದಯ. ಎಲ್ಲದರ ಮೇಲೆ ಮನಸ್ಸು, ಬುದ್ಧಿ, ಅದೇ ಜೀವನ ಜೀವಾಳ. ಮನಸ್ಸಿನಿಂದಲೇ ಎಲ್ಲವನ್ನ ತಿಳಿಯೋದು. ಎಲ್ಲ ಇಂದ್ರಿಯಗಳು ವಸ್ತುಗಳನ್ನು ತಿಳಿಸುವುದಕ್ಕೆ ಮನಸ್ಸು ಆಧಾರ. ಅನಾದಿಯಾದ ಮನಸ್ಸು ಅದೆಷ್ಟು ವಸ್ತುಗಳನ್ನು ನೋಡ್ತಾನೋ, ಕೇಳ್ತಾನೋ, ಮುಟ್ತಾನೋ ಗೊತ್ತಿಲ್ಲ. ಅವುಗಳೆಲ್ಲವನ್ನ ಗಟ್ಟಿಯಾಗಿ ಮನಸ್ಸಿನಲ್ಲಿ ಉಳಿಯುವಂತೆ ದೇವರು ರಕ್ಷಣೆ ಮಾಡ್ತಾನೆ. ಅವುಗಳ ಸಂಸ್ಕಾರಗಳೆಲ್ಲ ಮನಸ್ಸಿನಲ್ಲಿ ತುಂಬುವಂತೆ ವ್ಯವಸ್ಥೆ ಇಟ್ಟಿದ್ದಾನೆ. ಓದಿದ್ದು ನೆನಪಿನಲ್ಲಿರತ್ತೆ, ಕೇಳಿದ್ದು ನೆನಪಿನಲ್ಲಿ, ನೋಡಿದ್ದು ನೆನಪಿನಲ್ಲಿ, ಮುಟ್ಟಿದ್ದು ನೆನಪಿನಲ್ಲಿ, ಅದೆಂತಹ ಅದ್ಭುತ ಶಕ್ತಿ ಮನಸ್ಸಿನಲ್ಲಿ. ಸಾವಿರಾರು ವ್ಯಕ್ತಿಗಳನ್ನು, ಸಾವಿರಾರು ವಸ್ತುಗಳನ್ನು ನೋಡಿರುತ್ತೇವೆ. ಎಷ್ಟೆಷ್ಟೋ ವಸ್ತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರ್ತೇವೆ. ಬಂಧು ಬಳಗ, ಸುತ್ತಮುತ್ತಲಿನ ಜನ, ಅವರ ಜೊತೆಗಿನ ವ್ಯವಹಾರಗಳು ಎಲ್ಲವೂ ಮನಸ್ಸಿನಲ್ಲಿ ಪಟಪಟಾಂತ ಸ್ಫುರಣೆಗೆ ಬರುತ್ತದೆ. ನೋಡಿದ್ರೆ ನಗ್ತೇವೆ, ಮಾತಾಡಿಸ್ತೇವೆ. ಯಾರು ಯಾರು, ಅವರ ಜೊತೆಗೆ ನನ್ನ ಸಂಬಂಧ ಏನು, ಏನು ಮಾತಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ನಗಬೇಕಾ, ಸಿಟ್ಟು ಮಾಡಬೇಕಾ, ಪ್ರೀತಿಯಿಂದ ಮಾತಾಡಬೇಕಾ, ಜಗಳ ಆಡಬೇಕಾ? ನೋಡಿದರೆ ಸಾಕು, ವ್ಯಕ್ತಿಯನ್ನ ಎಲ್ಲವೂ ಸ್ಫುರಣೆಯಾಗ್ತದೆ. ಆ ವ್ಯಕ್ತಿಯ ಚಿತ್ರ ಕಣ್ಣಿನ ಮೂಲಕ ಮನಸ್ಸಿಗೆ ಮುಟ್ಟುವುದೊಂದೇ ತಡ. ಚಿತ್ರ ಮುಟ್ಟಿಸಿದರೆ ಅದೇ ಒಂದು ಕನೆಕ್ಷನ್. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ತನ್ನಷ್ಟಕ್ಕೆ ತಾನೇ ಪಟ ಪಟ ಅಂತ ಹೊರಗೆ ಬರ್ತವೆ. ಇವನು ಇಂಥ ವ್ಯಕ್ತಿ, ಇವನಿಂದ ಇದಾಗಬೇಕು, ಇದಾಗಿದೆ ಅನ್ನುವುದಕ್ಕೆ ಸಂತೋಷವೋ, ಆಗಿಲ್ಲ ಅನ್ನುವುದಕ್ಕೆ ಅಸಮಾಧಾನವೋ, ಏನೇನೋ ಭಾವನೆಗಳು. ಇವನು ತನ್ನ ಮಗ, ಇವನು ಓದಬೇಕು, ದೊಡ್ಡವನಾಗಬೇಕು, ಏನೇನು ಕನಸುಗಳು, ಅದಕ್ಕೆ ತಕ್ಕಂತೆ ಇವನ ವರ್ತನೆ ಹೇಗಿದೆ, ಏನು ತಿದ್ದಬೇಕು, ಏನನ್ನು ಬಿಡಿಸ್ಬೇಕು, ಏನನ್ನು ಮಾಡಿಸ್ಬೇಕು, ಮೂರೆಂಟು ವಿಚಾರಗಳೆಲ್ಲ ತಲೆಯಲ್ಲಿ. ತನ್ನ ಹೆಂಡತಿಯನ್ನು ನೋಡಿದಾಗ ಬೇರೆ, ಗೆಳೆಯರನ್ನು ನೋಡಿದಾಗ ಬೇರೆ. ತಾನೊಬ್ಬ ಇಂಜಿನಿಯರ್ ಆದರೆ ಹತ್ತಾರು ಮನೆಗಳನ್ನು ಕಟ್ಟುತ್ತಾನೆ. ಒಬ್ಬೊಬ್ಬರನ್ನು ನೋಡಿದಾಗ ಅವರವರ ಮನೆಗಳು, ನಡೆದ ಕೆಲಸ, ನಿಂತ ಕೆಲಸ, ಮಾಡಬೇಕಾದದ್ದು, ಮಾಡಿದ್ದು ಎಲ್ಲವೂ ನೆನಪಾಗತ್ತೆ. ವೈದ್ಯ, ನೂರಾರು ಜನ ರೋಗಿಗಳು, ಹೊಸಬರು, ಹಳಬರು, ಯಾರದು ಏನು ರೋಗ, ಕೊಟ್ಟ ಔಷಧಿ ಏನು, ಆದ ಪರಿಣಾಮ ಏನು, ಮುಂದುವರಿಸಬೇಕಾದದ್ದೇನು, ಇಷ್ಟೆಲ್ಲ ವಿಷಯಗಳು ಮನಸ್ಸಿನಲ್ಲಿ ಗೋಚರವಾಗ್ತವೆ ಅನ್ನೋದಕ್ಕೆ ಜಗತ್ತು ನಡೆದಿದೆ. ನೋಡಿದ ಎರಡನೆಯ ಕ್ಷಣದಲ್ಲಿ ನೋಡಿದ್ದು ಮಾಯವಾಗುವುದಾದರೆ, ಮರೆತು ಹೋದರೆ ಯಾವ ವ್ಯಕ್ತಿ ದೊಡ್ಡವನಾಗಲು ಸಾಧ್ಯ? ಯಾರು ಪಂಡಿತರು, ಯಾರು ವೈದ್ಯರು, ಯಾರು ಇಂಜಿನಿಯರು? ಏನಿಲ್ಲ. ಓದಿದ ಎರಡನೆಯ ಕ್ಷಣಕ್ಕೆ, ವಿಷಯ ತಿಳಿದ ಎರಡನೆಯ ಕ್ಷಣಕ್ಕೆ ಮರೆತು ಹೋಗುತ್ತೆ ಅಂತ ಅವ್ಯವಸ್ಥೆಯಾದರೆ, ಎಲ್ಲ ವ್ಯಕ್ತಿಗಳು ಶೂನ್ಯ ಅಷ್ಟೆ. ಎಲ್ಲವೂ ನೆನಪಿನಲ್ಲಿದೆ. ಎಷ್ಟೋ ನಮ್ಮ ಹಣೆ ಬರಹಕ್ಕೆ ಮರೆತರು, ನೆನಪಿನಲ್ಲಿದ್ದದ್ದು ಎಷ್ಟೋ ಅನ್ನೋದಕ್ಕೇನೆ ಮನುಷ್ಯನ ಜೀವನಕ್ಕೊಂದು ಅರ್ಥ ಇದೆ. ಯಾವ ಶಬ್ದಗಳಿಗೆ ಏನರ್ಥ ಗೊತ್ತಿಲ್ಲ. ಎಲೆಯಲ್ಲಿ ಅನ್ನ ಹಾಕಿದರೆ ಏನು ಮಾಡಬೇಕು ಗೊತ್ತಿಲ್ಲ. ಒಂದು ದಿನ ತಿನಿಸಿ ತೋರಿಸಿದರೆ ಅವತ್ತು, ಮತ್ತೆ ಅನ್ನ ಹಾಕಿದರೆ ಮತ್ತೆ ಹಾಗೆ, ಗೊತ್ತಿಲ್ಲ ಏನು ಮಾಡಬೇಕು. ಹೀಗಿದ್ದರೆ ಯಾವ ವ್ಯಕ್ತಿ ಬದುಕಬಹುದು? ಒಂದೊಂದು ಶಬ್ದಗಳಿಗೆ ಹೀಗೆ ಅರ್ಥ ಅಂತ ತಂದೆ ತಾಯಿ ತಿಳಿಸಿದಾಗಿನಿಂದ ನೆನಪಿನಲ್ಲಿಟ್ಟುಕೊಂಡು ಸಾಯುವವರೆಗೆ ಶಬ್ದಗಳ ಬಳಕೆಯನ್ನು ಮಾಡುತ್ತಾನೆ. ಉಣ್ಣುವ ತಿನ್ನುವ ಇನ್ನನೇಕ ರೀತಿಯ ಜೀವನದ ವ್ಯವಹಾರಗಳನ್ನು ನೋಡಿ ಕೇಳಿ ಕಲಿತಾಗಿನಿಂದ ತನ್ನ ಇಡೀ ಜೀವನದಲ್ಲಿ ತಾನು ಸ್ವತಂತ್ರವಾಗಿ ತನ್ನ ಮನಬಂದಂತೆ ವ್ಯವಹಾರ ಮಾಡುವ ಸಾಧ್ಯತೆ ಇದೆ ಅನ್ನೋದಕ್ಕಾಗಿ ಮಾನವ ಬದುಕಿದ್ದಾನೆ. ಅದೆಲ್ಲದಕ್ಕೂ ಮೂಲ ಸ್ಮರಣ ಶಕ್ತಿ. ಅಂತಹ ಮನಸ್ಸನ್ನು ಕೊಟ್ಟು ದೇವರು ಮಾಡಿದ ಉಪಕಾರ ಎಷ್ಟು ದೊಡ್ಡದು. ಕೃತಜ್ಞರಾದ ನಾವು ಆ ಮನಸ್ಸಿನಿಂದ ಭಗವಂತನನ್ನೇ ಚಿಂತನೆ ಮಾಡದೆ ಬರೀ ಲೌಕಿಕ ಭೋಗ ಸಾಧನಗಳನ್ನೇ ವಿಚಾರ ಮಾಡಿ ಮನಸ್ಸನ್ನು ಹಾಳು ಮಾಡಿಕೊಳ್ತೇವೆ. ಅತ್ಯಂತ ಪ್ರಿಯವಾದ ವಸ್ತು ದೇವರಿಗೆ ಮನಸ್ಸು, ಮಾತು, ನಮ್ಮ ಕೃತಿಗಳು. ಮನಸ್ಸಿನಿಂದ ದೇವರ ಗುಣಗಳ ಚಿಂತನ ಮಾಡಿ, ಮಾತಿನಿಂದ ಸ್ತುತಿಸಿ, ಕೃತಿಯಿಂದ ಪೂಜೆಯನ್ನ ಮಾಡಿದರೆ ಭಗವಂತ ಸಂತುಷ್ಟನಾಗಿ ಅನುಗ್ರಹ ಮಾಡುತ್ತಾನೆ. ಇನ್ಯಾವ ಆಡಂಬರಗಳಿಲ್ಲದಿದ್ದರೂ ಭಕ್ತಿಯಿಂದ ಏನು ಅಲ್ಪವನ್ನ ಅರ್ಪಿಸಿದರೂ ದೊಡ್ಡದನ್ನಾಗಿ ಮಾಡಿ ಸ್ವೀಕರಿಸುವ ದೊಡ್ಡಸ್ತಿಕೆ ದೇವರಲ್ಲಿದೆ. ಇಂತಹ 16 ವಸ್ತುಗಳನ್ನು ನೀಡಿದ ದೇವರ ಉಪಕಾರದ ಸ್ಮರಣೆಗೆ ಏನು ಹೇಳಲು ಗೊತ್ತಾಗದೆ ಸಂತೋಷದಿಂದ ದೇವರ ಹೆಸರನ್ನ, ದೇವ ಇಂತಹ ದೊಡ್ಡ ಅನುಗ್ರಹವನ್ನು ಮಾಡಿದೆಯಲ್ಲ ಅಂತ, ಒಂದೊಂದನ್ನು ನೀಡಿದ್ದಕ್ಕೆ ಒಂದೊಂದು ಬಾರಿಯಾದರೂ ದೇವರನ್ನ ಭಕ್ತಿಯಿಂದ ಕರೆಯುವುದಕ್ಕೆ 16 ಬಾರಿ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡುವ ಮಂತ್ರವೇ ರಾಮಕೃಷ್ಣ ಮಂತ್ರ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಒಂದೊಂದು ನಾಮವನ್ನು ಹೇಳುವಾಗ ದೇವರು ಕೊಟ್ಟ ಒಂದೊಂದು ವಸ್ತುವಿನ ಸ್ಮರಣೆ ಬರಬೇಕು, ಅದನ್ನು ದೇವರಿಗೆ ಅರ್ಪಿಸಬೇಕು, ಸನ್ಮಾರ್ಗದಲ್ಲಿ ನಡೆಯುವಂತೆ ದೇವರಿಗೆ ಪ್ರಾರ್ಥಿಸಬೇಕು. ಏಕಾಗ್ರ ಮನಸ್ಸಿನಿಂದ ಚಿಂತನೆ ಮಾಡಿ ಒಂದು ತುತ್ತು ಅನ್ನ ಕೊಟ್ಟರೆ ರುಚಿಯಾದ ಅಡುಗೆಯನ್ನು ಬಡಿಸಿದರೆ ತಿನ್ನುವ ತನಕನೂ ತಾಳ್ಮೆ ಇಲ್ಲದಂತೆ ಬಾಯಿಯಲ್ಲಿ ಸಿಹಿಯಾದ ಭಕ್ಷ್ಯವನ್ನು ಇಟ್ಟು ಅಗಿಯುವಾಗಲೇ ಅಡುಗೆ ಮಾಡಿದ ವ್ಯಕ್ತಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಪ್ರವೃತ್ತಿ ವಿವೇಕಿಯಾದ ಮಾನವನದು. ಅಷ್ಟು ರುಚಿ, ಅಷ್ಟು ಸಂತೋಷ, ಅಷ್ಟು ಉತ್ಸಾಹ, ಅದು ಉದ್ರೇಕ, ಸಂತೋಷದ ಉದ್ರೇಕದಲ್ಲಿ ಬಾಯಿಯಲ್ಲಿ ಇಟ್ಟ ಎರಡನೆಯ ಕ್ಷಣ ಕಣ್ಣಿನಿಂದಲೂ ಕೈಯಿಂದಲೂ ಅರ್ಧ ಅಗೆದಾಗ ಬಾಯಿಯಿಂದಲೂ ಹೇಳುವ ಸಾಹಸವನ್ನ ಅಥವಾ ಹುಮ್ಮಸ್ಸನ್ನು ತೋರುವಂತಹ ವ್ಯಕ್ತಿ ಒಂದು ದಿನ ಮನೆಗೆ ಕರೆದು ಒಂದು ಭಕ್ಷ್ಯದ ತುಂಡನ್ನ ತುಂಬಿಕೊಳ್ಳುವುದಕ್ಕೆ ನೀಡಿದ ವ್ಯಕ್ತಿಯನ್ನ ತುಂಬಿ ಹೊಗಳುವ ಈ ಮಾನವ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಹುಟ್ಟಿದ ಎರಡನೆಯ ಕ್ಷಣ ತಾಯಿಯ ಹಾಲಿನ ರುಚಿಯನ್ನ ಸವಿಯುವುದಕ್ಕೆ ಆರಂಭ ಮಾಡಿದರೆ ಕೊನೆ ಉಸಿರು ಎಳೆಯುವವರೆಗೆ ಕೊನೆ ಗುಟುಕು ಯಾವ ಇಂದ್ರಿಯ ನಮಗೆ ರಸವನ್ನು ತಿಳಿಸಿತು ಪ್ರತಿದಿನದ ತಿಂಡಿ ತಿನಿಸುಗಳ ಆಸ್ವಾದನೆಯನ್ನು ಮಾಡಿಸುವ ಅಂತಹ ನಾಲಿಗೆಯನ್ನು ರಸನೇಂದ್ರಿಯವನ್ನೇ ನೀಡಿದ ದೇವರನ್ನು ಹೊಗಳುವುದಕ್ಕೆ ನಾಲಿಗೆ ಮುಂದಾಗುವುದಿಲ್ಲ. ನಾಸ್ತಿಕನ ವಿಚಾರವಂತೂ ಒಂದು ಕಡೆಗಿರಲಿ, ಆಸ್ತಿಕನಾಗಿ ದೇವರ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡವನು ಅದೇನೋ ಬೆಳಿಗ್ಗೆ ಎದ್ದಾಗೊಮ್ಮೆ ಆಚಾರ ಅಂತ ದೇವರಿಗೆ ಕೈ ಮುಗಿಯುವುದಷ್ಟೇ, ಮಲಗುವಾಗೊಂದು ಬಾರಿ ಕೈ ಮುಗಿದರೆ ದೇವರಿಗೆ ಮಾಡಿದ ದೊಡ್ಡ ಉಪಕಾರ ಅಂತ ಭಾವಿಸುವ ಪ್ರವೃತ್ತಿ, ಒಂದೊಂದು ತುತ್ತು ತಿಂದಾಗೆಲ್ಲ ಯಾಕೆ ಆ ನಾಲಿಗೆ ಕೊಟ್ಟ ದೇವರ ಸ್ಮರಣೆ ಬರೋದಿಲ್ಲ? ಒಂದೊಂದನ್ನು ಮುಟ್ಟಿದಾಗಲೂ ಏನೋ ತೊಂದರೆ, ನರಗಳ ದೌರ್ಬಲ್ಯ, ಬ್ರೇನಿನೊಳಗೆ ಯಾವುದೋ ಒಂದು ತರಹದ ಸಮಸ್ಯೆ, ಸೆನ್ಸೇಷನ್ ಹೋಗಿದೆ, ಮುಟ್ಟಿದ್ದು ಗೊತ್ತಾಗೋದಿಲ್ಲ, ತಂಪೋ ಬಿಸಿಯೋ ಗೊತ್ತಿಲ್ಲ, ಗಟ್ಟಿಯೋ ಮೆತ್ತಗ ಗೊತ್ತಿಲ್ಲ, ಎಷ್ಟು ಒದ್ದಾಟ. ತ್ವಗೀಂದ್ರಿಯ ತನ್ನ ಕೆಲಸ ಮಾಡದಿರುವಾಗ ಆಗುವ ಸಮಸ್ಯೆಗಳೇನು ಅಂತ ನೆನೆದರೆ ಭಯವಾಗತ್ತೆ. ಆದರೆ ಅಂತಹ ತ್ವಗೀಂದ್ರಿಯವನ್ನು ನೀಡಿ ಸ್ಪರ್ಶಜ್ಞಾನವನ್ನು ದೇವರು ಕೊಟ್ಟದ್ದು ಎಷ್ಟು ದೊಡ್ಡದು ಅಂತ ಸ್ಮರಣೆಗೆ ಬರೋದಿಲ್ಲ. ಔಷಧಿ ಕೊಟ್ಟು ಸರಿಪಡಿಸಿದರೆ ವೈದ್ಯನ ಉಪಕಾರ ದೊಡ್ಡದು ಅಂತ ನೆನೆಸ್ತೇವೆ. ಸತ್ಯವೇ, ಆದರೆ ಹುಟ್ಟಿದಾಗಿನಿಂದ ಆ ಸೆನ್ಸೇಷನ್ ನಮಗೆ ದೇವರು ಕೊಟ್ಟಿದ್ದಾನೆ, ಸ್ಪರ್ಶ ಜ್ಞಾನ ನೀಡಿದ್ದಾನೆ. ಒಂದೊಂದು ವಸ್ತುವಿನ ಸ್ಪರ್ಶ ಅನುಭವಕ್ಕೆ ಬಂದಾಗ ದೇವರ ಸ್ಮರಣೆ ಬರಬೇಕು. ಗಂಧದ ಆಘ್ರಾಣನ ಮಾಡಿದಾಗ, ಬಣ್ಣ ಬಣ್ಣದ ವಸ್ತುಗಳನ್ನ ಕಣ್ಣಿನಿಂದ ಕಂಡಾಗ, ದೇವಸ್ಯ ಧಿಯಃ ನಃ ಪ್ರಚೋದಯಾತ್. ಈ ಎಲ್ಲ ವಸ್ತುಗಳನ್ನು ಹುಟ್ಟಿಸಿದವ ದೇವರು, ಅದರ ತಿಳುವಳಿಕೆಯನ್ನು ನೀಡುವುದಕ್ಕೆ ಇಂದ್ರಿಯಗಳನ್ನು ಕೊಟ್ಟು ಮನಸ್ಸನ್ನು ಕೊಟ್ಟು ತಾನೇ ಅವುಗಳ ಮೂಲಕ ತಿಳುವಳಿಕೆಯನ್ನು ನೀಡುವವ ದೇವರು ಅನ್ನುವ ಬುದ್ಧಿ ನಮಗೆ ಜಾಗರೂಕವಾದರೆ ಅದೇ ಮೋಕ್ಷದ ದಾರಿ. ದೇವರನ್ನ ಮರೆತು ಇದೆಲ್ಲ ನನ್ನದೇ, ನಾನೇ ತಿಳುವಳಿಕೆಯನ್ನ ಪಡೆಯುವವ, ನನ್ನವೇ ಇಂದ್ರಿಯಗಳು, ನನ್ನದೇ ದೇಹ, ನಾನೇ ಸ್ವತಂತ್ರ ಅಂತನ್ನುವ ತಪ್ಪು ಕಲ್ಪನೆಯೇ ಸಂಸಾರದ ದಾರಿ. ಇಷ್ಟು ದಿನ ಅನುಭವಿಸಿದ ದುಃಖಗಳು ಸಾಕು. ಈ ಸಂಸಾರದಿಂದ ಮೋಚನೆಯನ್ನು ಪಡೆದು ಪರಮ ಸುಖವನ್ನ ಪಡೆಯಬೇಕು. ನೀನೇ ಮಾಡಿಸಿ, ನೀನೇ ತೃಪ್ತನಾಗಿ ಫಲ ಕೊಡು, ನನ್ನನ್ನು ಉದ್ಧಾರ ಮಾಡಿ. ಉಪಯೋಗವನ್ನ ಮಾಡಿಕೊಳ್ಳುವುದು ಬಿಟ್ಟರೆ ನನಗೆ ಬೇರೆ ಉಪಾಯವಿಲ್ಲ. ಎಲ್ಲವೂ ನನ್ನದನ್ನೇ, ನೀನೇ ಒಳಗಿದ್ದು ಮಾಡಿ ಮಾಡಿಸಿ ಫಲವನ್ನು ಕೊಡುವುದಕ್ಕೆ, ಟೊಂಕ ಕಟ್ಟಿ ಸರಿಯಾಗಿ ಮಾಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. ಕಾರುಣ್ಯ ತೋರುವುದಕ್ಕೆ ಬೇಡಿಕೊಳ್ಳುವುದೊಂದೇ ಒಂದು ಸಾಧ್ಯ, ದಯಾನಿಧಿ ದಯಾ ದೇವತೆಗಳು, ನಿನ್ನ ಭಕ್ತರು, ನಿನ್ನ ಅನುಗ್ರಹಕ್ಕೆ ಪಾತ್ರರು, ಮಹಾಶಕ್ತಿ ಸಂಪನ್ನರು, ಪರಮ ದಯಾಲುಗಳು, ಅಂತಹ ವಾಯುದೇವರನ್ನು, ದೇವತೆಗಳನ್ನು ನಮಗೆ ಪ್ರೇರಕರನ್ನಾಗಿ ನೀಡಿ ಅವರಿಂದ ನಾನಾ ವಿಧವಾದ ಕಾರ್ಯಗಳನ್ನು ನಮ್ಮಿಂದ ಮಾಡಿಸಿ ನಮ್ಮ ಮೇಲೂ ದೇವತೆಗಳ ಮೇಲೂ ಅನುಗ್ರಹವನ್ನು ಮಾಡುವಂತಹ ಮಹಾನುಭಾವ ನೀನು. ಕೇವಲ ಬಾಹ್ಯವಾದ ಜಡವಾದ ವಸ್ತುಗಳನ್ನು ಮಾತ್ರ ಕೊಟ್ಟದೆ ಆ ಎಲ್ಲ ವಸ್ತುಗಳನ್ನು ನಿಯಂತ್ರಣ ಮಾಡುವ ದೇವತೆಗಳನ್ನು ನೀಡಿದ್ದಿ. ವಸ್ತುಗಳಲ್ಲಿದ್ದು ಕೆಲಸ ಮಾಡುವ ಮಹಾನುಭಾವರನ್ನು ನೀಡಿದ್ದಿ. ಮನೆಯಲ್ಲಿ ಏನೋ ಮದುವೆ ಇದೆ, ವಾಸ್ತುಶಾಂತಿ ಇದೆ, ಸಮಾರಂಭ ಇದೆ ಅಂತ ಗಿಫ್ಟ್ ಕೊಡುವವರು ಬಹಳ. ಗಿಫ್ಟ್ ಕೊಡುವವರ ಜೊತೆಗೆ ಇದನ್ನು ಆಪರೇಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನೂ ನಿಮಗೆ ಕೊಡ್ತೇನೆ, ಅವನ ಸಂಬಳವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳುವವರು ಯಾರಿದ್ದಾರೆ ಹೇಳಿ? ಗ್ರೈಂಡರ್ ತೆಗೆದುಕೊಳ್ಳಿ, ಫ್ರಿಡ್ಜ್ ತೆಗೆದುಕೊಳ್ಳಿ, ಇದು ಅದು ಅಂತ ಏನೇನೋ ಕೊಡಬಹುದು ಕೆಲವರು. ಅದು ಇದ್ದರೂ ಸರಿ, ಕೆಟ್ಟರೂ ಸರಿ, ಉಪಯೋಗಿಸಲಿಕ್ಕೆ ಬಂದರೂ ಸರಿ, ಬರದಿದ್ದರೂ ಸರಿ, ನಾಲ್ಕು ದಿನಕ್ಕೆ ಅದು ಹಾಳಾದರೂ ಸರಿ, ನನ್ನ ಜವಾಬ್ದಾರಿ ಮುಗಿಯಿತು ಕೊಟ್ಟದ್ದು. ದೇವರ ನೋಡಿ, ಕಣ್ಣು ಕೊಟ್ಟ, ಹೇಗೆ ಅದು ವಸ್ತುಗಳನ್ನು ನೋಡಬೇಕು, ಯಾವ ರೀತಿ ಅದರಿಂದ ಕಾರ್ಯ ನಡೆಯಬೇಕು, ಅದಕ್ಕಾಗಿ ಸೂರ್ಯನನ್ನ ಅದಕ್ಕೆ ಅಭಿಮಾನಿ ದೇವತೆಯನ್ನಾಗಿ ಮಾಡಿದ. ವಾಗಿಂದ್ರಿಯ ಕೊಟ್ಟ, ಯಾವ ರೀತಿ ಮಾತನಾಡಬೇಕು, ಇಂದ್ರಿಯದ ಉಪಯೋಗ ಹೇಗೆ, ಇಂದ್ರಿಯದ ನಿಯಂತ್ರಣ ಹೇಗೆ, ಅದಕ್ಕೆ ಅಗ್ನಿ ದೇವತೆಗೆ ಒಪ್ಪಿಸಿದ. ಮನಸ್ಸು ಇಷ್ಟು ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತೆ, ಅದಕ್ಕೆ ಗರುಡ, ಶೇಷ, ರುದ್ರರು, ಸ್ಕಂದ, ಇಂದ್ರ ಮೊದಲಾದ ಅನೇಕ ದೇವತೆಗಳನ್ನು ಇಟ್ಟ. ಮನಸ್ಸಿನಿಂದ ಆಗುವ ವಿವಿಧ ಕಾರ್ಯಗಳನ್ನು ನೀವು ಮಾಡಿಸಬೇಕು ಅಂತ ಹೇಳಿದ. ಅದೇನು ವಿಚಿತ್ರ, ಅನಂತ ಜೀವರಾಶಿಗಳು ಅವರೆಲ್ಲರ ಇಂದ್ರಿಯಗಳು ನಿರಂತರವಾಗಿ, ಅಷ್ಟೆಲ್ಲ ಜೀವರಾಶಿಗಳ ಇಂದ್ರಿಯಗಳನ್ನು ಸತತವಾಗಿ ನಿಯಮನ ಮಾಡಬೇಕಾದ ಎಂತಹ ಗುರುತರ ಜವಾಬ್ದಾರಿಯನ್ನು ದೇವತೆಗಳ ತಲೆಯ ಮೇಲೆ ಹೊರಿಸಿದ್ದಾನೆ ದೇವರು. ಅದೆಷ್ಟು ಭಕ್ತಿಯಿಂದ, ಶಕ್ತಿಯಿಂದ ಅವರೆಲ್ಲ ಅದನ್ನು ಮಾಡುತ್ತಾರೆ. ಏನು ಗೊತ್ತಿಲ್ಲದಂತೆ ನನ್ನ ಪಾಡಿಗೆ ನಾನು ಬಿದ್ದುಕೊಂಡಿದ್ದರೂ ಇವನ ಇಂದ್ರಿಯಗಳ ಪ್ರೇರಣೆಗೆ, ಇವನ ದೇಹದ ರಕ್ಷಣೆಗೆ, ಇವನ ಉಪಭೋಗಕ್ಕೆ ಬೇಕಾದ ಬಾಹ್ಯ ವಸ್ತುಗಳ ನಿಯಂತ್ರಣಕ್ಕೆ ನಮ್ಮನ್ನೇ ನಾವು ಅರ್ಪಿಸಿಕೊಂಡು ನಿರಂತರವಾಗಿ ಇವನಿಗೆ ಉಪಕಾರ ಮಾಡಿದರೂ ನಮ್ಮ ಕಡೆಗೆ ಕಣ್ಣೆತ್ತೂ ನೋಡೋದಿಲ್ಲ ಅಂತ ಮುನಿಸಿಕೊಂಡು ದೂರ ಹೋಗದಂತೆ ಕೇವಲ ದೇವರ ಆಜ್ಞೆ ಎಂಬ ಒಂದೇ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ನಿರಂತರವಾಗಿ ನಮ್ಮ ಜೊತೆಗಿದ್ದು ನಮ್ಮೊಳಗಿದ್ದು ಕಾರ್ಯವನ್ನು ಮಾಡಿಸುವ ಇಂತಹ ಮಹಾನುಭಾವರಾದ ದೇವತೆಗಳನ್ನು ದೇವರು ನಮಗೆ ನೀಡಿದ್ದಾನಲ್ಲ. ದೇವಸ್ಯ ಧಿಯಹಾನಃ ಪ್ರಚೋದಯ, ಅಂತಹ ದೇವತೆಗಳ ಬಗ್ಗೆ ಭಕ್ತಿ ನಮಗೆ ಬರುವಂತಾಗಲಿ. ದೇವಸ್ಯ ದೇವಸ್ಯ ಧಿಯಹಾನಃ ಪ್ರಚೋದಯಾತ್, ಆ ಎಲ್ಲ ದೇವತೆಗಳಿಗೂ ದೇವನಾಗಿ ಮೆರೆಯುವ ಸರ್ವಪ್ರೇರಕನಾದ ಸ್ವತಂತ್ರನಾದ ಭಗವಂತನ ಚಿಂತನೆ ನಮಗೆ ಬರಲಿ. ಇಷ್ಟು ದೊಡ್ಡ ಉಪಕಾರ ಮಾಡಿದ್ದಾನೆ ದೇವರು ಅಂತನ್ನುವ ಅನುಸಂಧಾನ ನಮಗೆ ಬರಬೇಕು. ಆ ದೇವತೆಗಳು ತೃಪ್ತರಾಗಬೇಕು, ಆ ದೇವತೆಗಳು ನಮಗೆ ಫಲ ಕೊಡಬೇಕು, ಅವರಿಂದ ಜ್ಞಾನೋದಯವಾಗಬೇಕು, ಭಗವಂತನ ಸಾಕ್ಷಾತ್ಕಾರವಾಗಬೇಕು. ಒಂದೇ ಎರಡೇ ಲಕ್ಷ್ಮೀದೇವಿ, ವಾಯುದೇವರು, ದೇವತೆಗಳು ನಮ್ಮೆಲ್ಲರಿಗೆ ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಈ ವೇದಗಳ ಪರಂಪರೆಯನ್ನು ಅಂದಿನಿಂದ ಇಂದಿನವರೆಗೆ ಉಳಿಸಿದ ಎಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳು ಅದೆಷ್ಟು ದೊಡ್ಡ ಅನುಗ್ರಹ, ನಿಸ್ವಾರ್ಥವಾಗಿ ಮಾಡಿದಂತಹ ದೇವರ ಸೇವೆ ನಮ್ಮೆಲ್ಲರ ಉದ್ಧಾರದ ದಾರಿ. ತಾವು ಕಂಡ ವೇದಗಳ ಚಿಂತನೆ ಮಾಡಿ ತಾವು ಭಗವಂತನನ್ನ ಸೇರಿದರೆ ಕೃತಾರ್ಥರೆಂದು ತಿಳಿದು ಸುಮ್ಮನಾಗಬಹುದಿತ್ತು. ತಾವು ಕಂಡ ಸತ್ಯವನ್ನು ತತ್ವವನ್ನು ಇಡೀ ಜಗತ್ತಿಗೆ ವೇದಗಳ ಸಂರಕ್ಷಣೆಯ ಮೂಲಕ ತಿಳಿಸಿಕೊಟ್ಟ ಮಹಾನುಭಾವರು ಋಷಿಗಳು. ಬದುಕಿಗೆ ಬದುಕಿ ಮೋಕ್ಷ ಸಾಧನೆಯನ್ನು ಮಾಡುವುದಕ್ಕೆ ಬದುಕುವಷ್ಟು ದಿನ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸಗಳಿಂದ ಸಂತೋಷದಿಂದ ನಗನಗತಾ ಬದುಕುವುದಕ್ಕೆ ಬೇಕಾದಂತಹ ಎಲ್ಲ ಮಾರ್ಗಗಳನ್ನು ತೋರಿಸಿದ ಮಹಾನುಭಾವರು ಋಷಿಗಳು. ಯಾರಿಗೆ ಬೇಕಿತ್ತು ಇದೆಲ್ಲ? ಅಂತಹ ಋಷಿಗಳು, ಅಂತಹ ಮುನಿಗಳು ಅವರ ಮೂಲಕ ಆ ಎಲ್ಲ ಗ್ರಂಥಗಳನ್ನು ರಚನೆ ಮಾಡುವಂತೆ ಪ್ರಚೋದಿಸಿ ಧಿಯೋ ಯೋ ನಃ ಪ್ರಚೋದಯಾತ್. ಎಂತೆಂತಹ ವಂಶಗಳನ್ನು ಗೋತ್ರಗಳನ್ನು ಪ್ರವರ್ತನೆ ಮಾಡಿದ ಮಹಾನುಭಾವರು ಋಷಿಗಳು. ಸವಿತುಃ ಧಿಯಃ ನಃ ಪ್ರಚೋದಯಾತ್. ನಮ್ಮೆಲ್ಲರ ಗೋತ್ರ ಪ್ರವರ್ತಕರಾದ ವೇದದ್ರಷ್ಟಾರರಾದ ಸ್ಮೃತಿ ಗ್ರಂಥಗಳನ್ನು ರಚಿಸಿದ ಆ ಮೂಲಕ ತತ್ವ ಜ್ಞಾನದ ಪರಂಪರೆಯನ್ನು ಹರಿಸಿದ ಋಷಿ ಮುನಿಗಳ ತಿಳುವಳಿಕೆ ನಮಗೆ ಬರಬೇಕು. ಅವರನ್ನು ನೀಡಿ ದೇವರು ಮಾಡಿದ ದೊಡ್ಡ ಅನುಗ್ರಹದ ಸ್ಮರಣೆ ಬರಬೇಕು. ಆ ಅನುಸಂಧಾನವನ್ನು ದೇವರು ನಮಗೆ ಕರುಣಿಸಲಿ. ಗುರುಗಳು, ತಂದೆ ತಾಯಿಗಳು, ಹಿರಿಯರು, ದೇಹ ನೀಡಿ ಜನ್ಮ ಕೊಟ್ಟವರು, ಜ್ಞಾನ ನೀಡಿ ಜನ್ಮ ಕೊಟ್ಟವರು, ಧಿಯೋ ಯೋ ನಃ ಪ್ರಚೋದಯಾತ್. ಅಂಥವರಲ್ಲಿ ಭಕ್ತಿ, ಅಂಥವರಲ್ಲಿ ಶ್ರದ್ಧೆ, ಅವರ ಸೇವೆ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬರುವಂತೆ ದೇವರು ಅನುಗ್ರಹಿಸಲಿ. ನನ್ನೊಬ್ಬನಿಗೆ ಸದ್ಬುದ್ಧಿಯನ್ನು ಕೊಡುವುದು ಬೇಡ, ನಮ್ಮೆಲ್ಲರಿಗೆ ಸದ್ಬುದ್ಧಿಯನ್ನು ನೀಡಲಿ. ಬಂಧು ಬಳಗ, ಪರಿವಾರ, ಇಷ್ಟರು, ಮಿತ್ರರು, ದೇಶದೊಳಗಿನ ಎಲ್ಲ ಸಜ್ಜನರಿಗೂ ಸದ್ಬುದ್ಧಿ ಬರಲಿ. ಅಧರ್ಮ, ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಮೋಸ, ವಂಚನೆ, ದ್ವೇಷ, ಅಸೂಯೆ, ಕಾಮಕ್ರೋಧಗಳು, ಈ ಎಲ್ಲ ದೋಷಗಳು ಎಲ್ಲ ಸಜ್ಜನರ ಮನಸ್ಸಿನಿಂದ ದೂರಾಗಲಿ. ಹರಿಭಕ್ತಿಯಿಂದ, ಗುರುಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲರೂ ಧರ್ಮವನ್ನು ಆಚರಿಸುವಂತಾಗಲಿ. ನಮ್ಮ ದೇಶದ ರಾಜರು, ಮಂತ್ರಿಗಳು ದೇಶದ ರಕ್ಷಣೆಗಾಗಿ ಆತ್ಮಾರ್ಪಣೆ ಮಾಡಿಕೊಂಡ ಎಲ್ಲ ಸೈನಿಕರು, ಯೋಧರು, ಅವರೆಲ್ಲರಿಗೂ ದೇವರಲ್ಲಿ ಶ್ರದ್ಧೆ ಇರಲಿ, ಧರ್ಮವನ್ನು ಮಾಡುವ ನಿಷ್ಠೆ ಇರಲಿ. ಅಪ್ರಾಮಾಣಿಕತೆ, ವಂಚನೆ, ಹಣದ ಲೋಭ, ಇನ್ನಿತರ ವ್ಯಾಮೋಹಗಳಿಗೆ ಬಲಿಯಾಗಿ ದೇಶದ ಪ್ರಜೆಗಳಿಗೆ ಅನ್ಯಾಯ ಮಾಡುವಂತೆ ಆಗುವುದು ಬೇಡ. ಆ ಎಲ್ಲ ದೇಶದಲ್ಲಿ ದುಡಿಯುವ ರಾಜನಿಂದ ಸಿಪಾಯಿಯವರೆಗೆ ಎಲ್ಲರಿಗೂ ಸದ್ಬುದ್ಧಿ ಇರಲಿ, ಸಜ್ಜನಿಕೆ ಇರಲಿ, ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡುವ ಮನೋಭಾವ ಇರಲಿ. ವಿಶೇಷವಾಗಿ ತನ್ನ ಮನೆಯ ತನ್ನ ಜೊತೆಗಿನ ಎಲ್ಲ ಸದಸ್ಯರಿಗೂ ಧರ್ಮ ಮಾಡುವ, ಸತ್ಕಾರ್ಯಗಳನ್ನು ಮಾಡುವ ಒಂದೇ ಮನಸ್ಸಿರಲಿ. ತಾನು ಕಾಣುವ ತನ್ನ ಜೀವನದ ಪರಿಧಿಯಲ್ಲಿ ಮಾತ್ರವಲ್ಲದೆ ತನ್ನ ವಂಶ ಪರಂಪರೆಯಲ್ಲಿಯೇ ಧರ್ಮ ಉಳಿಯಲಿ, ಜ್ಞಾನ ಉಳಿಯಲಿ, ಧರ್ಮ ಜ್ಞಾನಗಳು ಬೆಳೆಯಲಿ. ಅದಕ್ಕಾಗಿ ಧಿಯೋ ಯೋ ನಃ ಪ್ರಚೋದಯ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸು. ಮತ್ತೆ ಮತ್ತೆ ನಿನ್ನನ್ನು ಸ್ತುತಿಸುವ, ಮೈ ಮರೆತು ನಿನ್ನನ್ನೇ ಚಿಂತನೆ ಮಾಡುವ, ನಿನ್ನನ್ನೇ ಹಾಡಿ ಹೊಗಳುವ, ಸದ್ಭಾವನೆಗಳು, ಶ್ರದ್ಧಾಭಕ್ತಿಗಳು ದಿನ ದಿನಕ್ಕೆ ಹೆಚ್ಚಾಗಲಿ. ನಾನು ಮಾಡುವ ತಪ್ಪುಗಳಿಗೆ ಲೆಕ್ಕ ಇಲ್ಲ. ಯಾವ ತಪ್ಪುಗಳನ್ನು ಮಾಡದಂತೆ ಮಾಡಿದ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡ ನಂತರ ಬಂದರೆ ಉದ್ಧಾರ ಮಾಡುತ್ತೇನೆ ಅಂತ ನೀನು ಹೇಳಿದರೆ ನನ್ನ ಕಥೆ ಮುಗದೇ ಹೋಯಿತು. ಮಾಡಿದ ಅಲ್ಪ ಸೇವೆಯನ್ನೇ ದೊಡ್ಡದನ್ನಾಗಿ ಮಾಡಿ ಕಂಡು ಎಸಗಿದ ಅನಂತ ಅಪರಾಧಗಳನ್ನು ಕ್ಷಮಿಸಿ ಕೈಕೊಟ್ಟು ಮೇಲೆತ್ತಿದರೆ ಮಾತ್ರ ನನ್ನ ಉದ್ಧಾರ ಸಾಧ್ಯ. ದೇವಾಪರಾಧ ಮನವೀಕ್ಷ ಚ ವೀಕ್ಷ ಭಕ್ತಿಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಆ ರೀತಿಯಲ್ಲಿ ನನ್ನ ಉದ್ಧಾರವನ್ನು ಮಾಡು. ಐವತ್ತು ವರ್ಷಗಳವರೆಗೆ ನಿರಂತರವಾಗಿ ರಾಮದೇವರ ಪೂಜೆಯನ್ನು ಮಾಡಿ ನಮ್ಮೆಲ್ಲರಿಗೆ ಧರ್ಮ ಮಾರ್ಗದ ಉಪದೇಶವನ್ನು ಮಾಡಿ ವಿಷ್ಣು ಭಕ್ತಿಯ ದೀಕ್ಷೆಯನ್ನು ನೀಡಿ ಅನುಗ್ರಹಿಸಿದ ಮಹಾನುಭಾವರ ಗುರುಗಳ ಅನುಗ್ರಹದಿಂದ ಈ ಸತ್ಕಾರ್ಯವನ್ನು ಮಾಡಿದ್ದೇವೆ. ಅವರಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣ ದೇವರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರು ಸಂತುಷ್ಟರಾಗಿ ಇದೇ ರೀತಿಯ ಹರಿವಾಯು ಗುರುಗಳ ಸೇವೆಯನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಮಾಡುವಂತೆ, ನಿರಂತರವಾಗಿ ಮಾಡುವಂತೆ ಕರುಣಿಸಲಿ. ಅನುಗ್ರಹಿಸಿ ಉದ್ಧರಿಸಲಿ ಎಂಬುದಾಗಿ ಬೇಡಿಕೊಳ್ಳೋಣ. ಗಾಯತ್ರಿಯ ಜಪ, ರಾಮಕೃಷ್ಣ ಮಂತ್ರದ ಜಪವನ್ನು ಭಕ್ತಿಯಿಂದ ಗುರುಗಳ ದ್ವಾರ ಭಗವಂತನಿಗೆ ಎಲ್ಲರೂ ಅರ್ಪಣೆಯನ್ನು ಮಾಡಿ ಸಾಂಘಿಕವಾಗಿ ಕುಳಿತಾಗ ಮಾತ್ರವಲ್ಲದೆ ನಿತ್ಯದಲ್ಲಿಯೂ ಮನೆಯಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಜಪ ಮಾಡಿ ದೇವರ ಪಾದಗಳಿಗೆ ಅರ್ಪಿಸಿ ಮಂತ್ರದ ಶಕ್ತಿಯೇ ಶಕ್ತಿ, ಎಂತಹ ದುಷ್ಟಶಕ್ತಿಗಳ ಪ್ರಭಾವ ಇವತ್ತಿನ ಕಾಲದಲ್ಲಿ ಇದ್ದರೂ ಅವುಗಳನ್ನು ಎದುರಿಸುವ ಮಹಾಶಕ್ತಿಯನ್ನು ನಾವು ನಮ್ಮಲ್ಲಿ ನಿತ್ಯದಲ್ಲಿ ತುಂಬಿಕೊಳ್ಳುವ ವಿಧಾನವೇ ಜಪ. ದೈಹಿಕ, ಮಾನಸಿಕ, ಸಾಮಾಜಿಕ, ರಾಷ್ಟ್ರೀಯ ಎಲ್ಲ ಸಮಸ್ಯೆಗಳಿಗೂ ಗಟ್ಟಿಯಾಗಿ ಎದುರು ನಿಂತು ಪ್ರತಿಭಟಿಸುವ ಒಂದು ಧೈರ್ಯವನ್ನು ತುಂಬಿಕೊಳ್ಳುವುದಕ್ಕೆ ಜಪ. ದೇವರ ಜೊತೆಗೆ ನೇರವಾದ ಅಂತರಂಗದ ಮಾತುಗಳನ್ನು ಆಡಿಕೊಳ್ಳುವುದಕ್ಕಿರುವ ಅವಕಾಶವೇ ಜಪ. ಸುಲಭವಾದ ಮಾರ್ಗದಲ್ಲಿ ಕಷ್ಟಗಳೆಲ್ಲವನ್ನ ಕಳೆದುಕೊಂಡು ಇಷ್ಟಾರ್ಥಗಳನ್ನು ಪಡೆಯುವುದಕ್ಕಿರುವ ಅತೀ ಸುಲಭ ಮಾರ್ಗವೇ ಜಪ. ಅಂತಹ ಜಪವನ್ನು ನಿರಂತರವಾಗಿ ಮಾಡಿ ಶಾಸ್ತ್ರಗಳ ಶ್ರವಣವನ್ನು ಮಾಡಿ ಧರ್ಮ ಮಾರ್ಗದಲ್ಲಿ ಮಹಾಪ್ರಗತಿಯನ್ನು ಪಡೆಯುವುದಕ್ಕೆ, ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಎಲ್ಲರೂ ಒಮ್ಮನಸ್ಸಿನಿಂದ ಪ್ರಯತ್ನ ಮಾಡೋಣ. ಗುರುಗಳ, ವಾಯುದೇವರ, ಭಗವಂತನ ಅನುಗ್ರಹದ ರಕ್ಷಾ ಕವಚ ಇದೆ, ಗುರಿಯನ್ನು ಸಾಧಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಲಹಂಕದ ಎಲ್ಲ ಭಗವದ್ಭಕ್ತರು, ವಿಶ್ವಮಧ್ವ ಮಹಾಪರಿಷತ್ತಿನ ಎಲ್ಲ ಸದಸ್ಯರು ಅತ್ಯಂತ ಉತ್ಸಾಹದಿಂದ, ಶ್ರದ್ಧಾಭಕ್ತಿಗಳಿಂದ ಈ ಒಂದು ಗಾಯತ್ರಿ ಜಪದ ಕಾರ್ಯಕ್ಕೆ ವಿಶೇಷವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಇಂತಹ ಉತ್ತಮವಾದ ಸತ್ಕಾರ್ಯವನ್ನು ಮಾಡಿದ್ದಾರೆ. ಗುರುಗಳ ಶತಮಾನೋತ್ಸವದ ಈ ಪ್ರಸಂಗದಲ್ಲಿ ನಿಜವಾಗಿಯೂ ಮಾಡಬೇಕಾದ ಪವಿತ್ರವಾದ ಕಾರ್ಯ ಇದು, ಗುರುಗಳಿಗೆ ಪ್ರಿಯವಾದದ್ದು. ಜಪ ಮಾಡಿದ ಎಲ್ಲ ಭಗವದ್ಭಕ್ತರಿಗೂ, ಇದಕ್ಕಾಗಿ ವ್ಯವಸ್ಥೆ ಮಾಡಿದ ವಿಶ್ವಮಧ್ವ ಮಹಾಪರಿಷತ್ತಿನ ಎಲ್ಲ ಸದಸ್ಯರು ಹಾಗೂ ಇನ್ನಿತರ ಎಲ್ಲ ಸ್ವಯಂ ಸೇವಕರಿಗೂ ಕೂಡ, ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಆಯುರಾರೋಗ್ಯಾದಿಗಳನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಗುರುಗಳ ಚರಣಕ್ಕೆ ವಂದನೆಗಳನ್ನು ಸಮರ್ಪಿಸ್ತ ಗುರುಗಳ ಉಪದೇಶವನ್ನು ಕೇಳಿದ್ದೇವೆ, ಮನಸ್ಸಿನಲ್ಲಿ ಭಗವಂತನ ಚಿಂತನವನ್ನು ಮಾಡಿದ್ದೇವೆ, ಅವನು ಮಾಡಿದ ಅನಂತ ಉಪಕಾರಗಳನ್ನು ನೆನೆದು ಅವನಲ್ಲಿ ಸ್ವಲ್ಪ ಭಕ್ತಿಯನ್ನು ಬೆಳೆಸಿಕೊಂಡಿದ್ದೇವೆ. ಗುರುಗಳ ಆದೇಶ ಮಾಡಿದಂತೆ ಇದು ಒಂದು ದಿನದ ಸಾಮೂಹಿಕ ಕಾರ್ಯಕ್ರಮ ಮಾತ್ರ ಆಗದೇನೆ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ಒಂದು ಅವಿಭಾಜ್ಯವಾದ ಅಂಗವಾಗಿ ಈ ಜಪದ ಚಿಂತನ ಹಾಗೂ ಕ್ರಿಯೆ ನಮ್ಮೊಡನೆ ಮೈಗೂಡಬೇಕು. ಇದಾಗಬೇಕಾದರೆ ನಾವು ಪ್ರತಿನಿತ್ಯ ಭಗವಂತನ ಗುಣಗಳನ್ನು ಮಹಿಮೆಗಳನ್ನು ತಿಳಿಯಬೇಕು. ವಿದ್ವಾಂಸರ ಮೂಲಕ, ಗುರುಗಳ ಮೂಲಕ, ತಿಳಿದವರ ಮೂಲಕ ಅವನ ಬಗ್ಗೆ ನಾವು ಆಗಾಗ ಕೇಳ್ತಾ ಇದ್ದರೆ ನಮಗೆ ಈ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಪ್ರೇರಣೆ ಪ್ರಚೋದನೆ ಸಿಗತ್ತೆ. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶದಂತೆ, ಅವರ ಅಪೇಕ್ಷೆಯಂತೆ ಯಲಹಂಕದಲ್ಲಿ ವಿಶ್ವಮಧ್ವ ಮಹಾಪರಿಷತ್ತಿನ ವತಿಯಿಂದ ವಿದ್ವಾಂಸರ ಉಪನ್ಯಾಸ ಹಾಗೂ ಪಾಠಗಳನ್ನು ಪ್ರತಿ ವಾರವೂ ಇಲ್ಲಿ ಆಯೋಜನೆ ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರು ಆದೇಶ ಮಾಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಅದರ ಹೆಚ್ಚಿನ ವಿವರಗಳನ್ನು ಮತ್ತೆ ಪರಿಷತ್ತಿನ ಸದಸ್ಯರು ತಮಗೆ ತಿಳಿಸ್ತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಪ್ರದಕ್ಷಿಣೆಯನ್ನು ಮಾಡ್ತೇವೆ, ಗುರುಗಳ ದರ್ಶನವನ್ನು ಪಡಿತೇವೆ, ಆಶೀರ್ವಾದವನ್ನು ಪಡಿತೇವೆ. ಅದೆಲ್ಲವೂ ರಾಯರಿಗೆ ಪ್ರಿಯವಾದದ್ದೇ. ಆದರೆ ಅವರಿಗೆ ಹೆಚ್ಚು ಪ್ರೀತಿ ಬರುವುದು ಅವರು ಹೇಳಿದ ತತ್ವಗಳನ್ನು, ಅವರು ನೀಡಿದ ಸಂದೇಶಗಳನ್ನು ನಾವು ಕೇಳಿ ಅದನ್ನು ಪಾಲನೆ ಮಾಡಿದಾಗ ಮಾತ್ರ ಅವರ ಪ್ರೀತಿ. ಹೀಗಾಗಿ ಆ ಗುರುಗಳ ಗ್ರಂಥವನ್ನು, ಶಾಸ್ತ್ರಗಳ ಗ್ರಂಥವನ್ನು ತಿಳಿಯುವ ಒಂದು ಪ್ರಯತ್ನ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಆಗಬೇಕು. ಅದಕ್ಕಾಗಿ ಆ ರಾಘವೇಂದ್ರ ಸ್ವಾಮಿಗಳ ಮಠ ಒಂದು ಕೇಂದ್ರವಾಗಿ ಎಲ್ಲ ಜಿಜ್ಞಾಸುಗಳ ಜಿಜ್ಞಾಸೆಯನ್ನು ತಣಿಸುವುದಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಆಗಬೇಕು ಅನ್ನೋದು ಗುರುಗಳ ಅಪೇಕ್ಷೆ. ಆ ನಿಟ್ಟಿನಲ್ಲಿ ಕೂಡಲೇ ಕಾರ್ಯಕ್ರಮವನ್ನು ಶ್ರೀಪಾದಂಗಳವರ ಆದೇಶದಂತೆ ಪ್ರಾರಂಭ ಮಾಡ್ತಾ ಇದೆ. ತಾವೆಲ್ಲರೂ ಅದರಲ್ಲಿ ವಿಶೇಷವಾಗಿ ಆಸಕ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಲಾಭವನ್ನು ಪಡೆಯಬೇಕು ಅಂತ ತಿಳಿಸ್ತಾ, ಗುರುಗಳ ಉಪದೇಶಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸೋಣ. ನಾವು ಮಾಡಿದ ಈ ಜಪದ ಕಾರ್ಯಕ್ರಮ ಗುರು ಹಿರಿಯರಿಗೆ ಪ್ರೀತಿಯಾಗಿದೆ ಅನ್ನೋದಕ್ಕೆ ಸವಣೂರಿನ ಮಹಾಜ್ಞಾನಿಗಳು, ಉತ್ತರಾದಿ ಮಠದ ಪೀಠವನ್ನು ಅಲಂಕರಿಸಿದಂತಹ ತಪಸ್ವಿ ವರೇಣ್ಯರು, ಶಾಪಾನುಗ್ರಹ ಸಮರ್ಥರು ಆದಂತಹ ಶ್ರೀ ಶ್ರೀ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ನಿರ್ಮಾಲ್ಯ ಹಾಗೂ ಶೇಷವಸ್ತ್ರವನ್ನು ಅಲ್ಲಿಯ ಪರ್ಯಾಯಸ್ಥರು ತೆಗೆದುಕೊಂಡು ಬಂದಿದ್ದಾರೆ. ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕಳೆದ ಎರಡು ತಿಂಗಳಿಂದ ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ತಮಗೆಲ್ಲ ಅದು ಪರಿಚಯ. ತಾವೆಲ್ಲರೂ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಸಮಾರೋಪದ ರೂಪದಲ್ಲಿ ನಾಳೆ ಬರುವ ಜುಲೈ ತಿಂಗಳ 4-8 ತಾರೀಕಿನವರೆಗೆ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಆವರಣ ಹಾಗೂ ಉತ್ತರಾದಿ ಮಠದ ಆವರಣದಲ್ಲಿ ಆಯೋಜನೆ ಮಾಡಿಕೊಳ್ಳಲಾಗಿದೆ. ತಾವೆಲ್ಲ ಭಕ್ತರು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ವೈಭವದ ಕಾರ್ಯಕ್ರಮಕ್ಕೆ ವಿಶೇಷವಾದ ಶೋಭೆಯನ್ನು ತಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಗುರುಗಳ ಮಹಾಗುರುಗಳ ಮಹಿಮೆಯನ್ನು ಕೇಳಬೇಕು ಅಂತ ತುಂಬ ಜನ ಅಪೇಕ್ಷೆ ಪಟ್ಟಿದ್ದಾರೆ. ಆದರೆ ಸಮಯದ ಮಿತಿ ಇದ್ದದ್ದರಿಂದ ಶ್ರೀಪಾದಂಗಳವರು ವಿಶೇಷವಾಗಿ ತಮಗೆಲ್ಲ ಆ ಗುರುಗಳ ಮಹಿಮೆಯನ್ನು ಮತ್ತೆ ಸಮಯ ಸಿಕ್ಕಾಗ ತಿಳಿಸ್ತಾರೆ. ಆ ಕೊನೆಯ 5 ವಿದ್ವಾಂಸರು, ಅನೇಕ ಪೀಠಾಧಿಪತಿಗಳು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಆ ಮಹಾಗುರುಗಳ ಬಗ್ಗೆ ತಮಗಾದ ಅನುಭವವನ್ನು ಹೇಳಿ ಆ ಗುರುಗಳ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ. ಶ್ರೀಪಾದಂಗಳವರು ಕೂಡ ಗುರುಗಳ ಬಗ್ಗೆ ತಿಳಿಸಿಕೊಡ್ತಾರೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸ್ತಾ, ನಾಲ್ಕನೆಯ ತಾರೀಕು ಸಂಜೆ ಗುರುಗಳ ಪಾದುಕೆಯ ಒಂದು ರಥಯಾತ್ರೆ, ಒಂದು ವಿಶಿಷ್ಟವಾದ ಶೋಭಾಯಾತ್ರೆ ಕಾರ್ಯಕ್ರಮ ನಾಲ್ಕನೆಯ ತಾರೀಕು ಸಂಜೆ ಇರ್ತದೆ. 5, 6, 7 ಅನೇಕ ವಿದ್ವಾಂಸರ ಉಪನ್ಯಾಸಗಳು, ವಿವಿಧ ಬೇರೆ ಬೇರೆ ಪೀಠಾಧಿಪತಿಗಳ ಆಗಮನ ಆಗ್ತದೆ, ಆ ಎಲ್ಲ ಪೀಠಾಧಿಪತಿಗಳ ಸಂಸ್ಥಾನ ಪೂಜೆಯೂ ಇರುತ್ತದೆ ಬೆಳಿಗ್ಗೆ. 8ನೇ ತಾರೀಕು ಕೊನೆ ದಿನ, ಅವತ್ತು ಗಾಯತ್ರಿ ಮಂತ್ರ ಹಾಗೂ ರಾಮಕೃಷ್ಣ ಮಂತ್ರ ಜಪದ ಒಂದು ಸಮರ್ಪಣೆಯ ರೂಪದಲ್ಲಿ ಗಾಯತ್ರಿ ಯಾಗ ಹಾಗೂ ಲಕ್ಷ್ಮೀನಾರಾಯಣ ನಾರಾಯಣ ಯಾಗ, ಈ ಎಲ್ಲ ಕಾರ್ಯಕ್ರಮಗಳು ಇರುತ್ತದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಬಂದ ಭಕ್ತರಿಗೆಲ್ಲರೂ ಕೂಡ ಪಾನೀಯ ಹಾಗೂ ಉಪಹಾರದ ವ್ಯವಸ್ಥೆ ಇದೆ, ಶಿಸ್ತಿನಲ್ಲಿ ಬಂದು ತಾವೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹತ್ತು 10:30ಕ್ಕೆ ಸಂಸ್ಥಾನ ಪೂಜೆ ಇರ್ತದೆ.